ಈ ಬೀಜೋತ್ಪಾದನೆ ತೊಡಸ್ಕೊಂಡಿದ್ದೀರಲ್ಲ, ನಿಮ್ಮ ಭೂಮಿಯ ಮೇಲೆ ಅಂದರೆ ನಿಮ್ಮ ಭೂಮಿ ಮಣ್ಣಿನ ಮೇಲೆ ಯಾವ ರೀತಿ ಪರಿಣಾಮವಾಗಿದೆ? ನಿಮಗೆ ಅದರಿಂದ ಮಣ್ಣಿನ ಸತುವು ಉಳ್ಕೊಂಡಿದೆಯಾ ಅಥವಾ ಸಮಸ್ಯೆ ಆಗಿದೆಯಾ? ಯಾವ ರೀತಿ ಅನುಭವ ಆಯಿತು ನಿಮಗೆ ಅದು? ನಮಗೆ ಸರ್ ಅದು ಪೀಕ್ ಒಂದು ಸೀಡ್ಸ್ ಒಂದು ಬಳ್ಳಿ ಒಂದು ಕ್ರಾಪ್ ಮಾಡಿದ್ದೆ ಸರ್, ಹೊಳ್ಳಿ ಈಗ ಒಂದು 4 ವರ್ಷದಿಂದ ಆ ಹೊಲಕ್ಕೆ ಬಳ್ಳಿ ಮಾಡಿದ ಹೊಲಕ್ಕೆ ಸರ್ ಸಜ್ಜಿ ಇಲ್ಲ ಮೆಕ್ಕೆಜೋಳ ಸರ್ ಹಾಕಿ ಹೊಳ್ಳಿ ಮತ್ತು ಒಳ್ಳೆ ನೇಗಿಲು ಹೊಡೆದು ಉಳಿದ ಮಾಡಿದ ಒಳ್ಳೆ ಪೀಕ್ ಅದನ್ನು ಹಾಕಿದ್ನ ಅಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂತು ಸರ್. ಅದು ನಮ್ಗೆ ಅದ ಮೇಲೆ ಗೊತ್ತಾಗ್ತದೆ ರೀ ಭೂಮಿ ಬೇರೆ ಕಾಲುವಾಯಿ ಮಾಡಬೇಕು ಅಂತೇಳಿ. ಅಂದರೆ ಪರ್ಯಾಯ ಬೆಳೆಗಳನ್ನು ಬೆಳೆದ್ರೆ ಮಾತ್ರ ಭೂಮಿ ಸತುವು ಇರ್ತದೆ ಅಂತ ನಮ್ಗೆ ಅಲ್ಲಿ ನಮ್ಗೆ ಪೂರ್ತಿ. ಈ ರೀತಿ ಮಾಡೋದನ್ನು ಯಾವಾಗ ಮಾಡಿದ್ರಿ? ಮೊದಲೆಲ್ಲ ಹಿಂಗೆ ಮಾಡ್ತಾ ಬಂದಿಲ್ಲ ನೀವು? ಮೊದಲ ಭೂಮಿ ಸತ್ತು ಕಳ್ಕೊಂಡಿದ್ರು ಸರ್. ಅದು ಮೊದಲ ಕಳ್ಕೊಂಡಿದ್ದಲ್ರಿ? ಮೊದಲ ಕಳ್ಕೊಂಡಿದ್ದಿಲ್ಲ ಸೀಡ್ಸ್ ಮಾಡಿದ್ಮೇಲೆ ಕಳ್ಕೊಂತಾರೆ. ಕಳ್ಕೊಂತ ಬಂದಿದೆ ಅದು ನಿಮ್ಮ ಗಮನಕ್ಕೆ ಬಂದಿದೆ? ಹ್ಞೂ. ಇದು ಯಾಕಾಯ್ತು ಹಿಂಗ? ನಾವು ಒಂದ್ಸಲ ಮೆಕ್ಕೆಜೋಳ ಹಾಕೋಣ, ಒಂದು ಕೋಲಿ ಸಜ್ಜೆ ಹಾಕೋಣ ಅಂತೇಳಿ ನಮ್ಗೆ ಸ್ವಲ್ಪ ನಾವು ಕೃಷಿ ಇಲಾಖೆ ಹೋಗ್ತೀವಿ ಸರ್, ಮತ್ತೆ ತಗೊಂತೀವಿ ನಾವು. ನಾವು ತರಬೇತಿ ಹೋಗ್ರಿ ಅಲ್ಲೆಲ್ಲ ಹೋಗ್ತಿರ್ತೀರ? ನಾವು ರೈತ ತರಬೇತಿ ನಾವು ಹೋಗಿ ಅದನ್ನ ಸ್ವಲ್ಪ ನಾವು ಅನುಭವ ತಗೊಂತೀವ್ರಿ. ಹೌದಾ? ಭೂಮಿ ಯಾಗ ಉಳುಮೆ ಮಾಡ್ಬೇಕು, ಈಗ ಒಂದ್ ಪೀಕ್ ಬಳ್ಳಿ ಮಾಡಿದ್ರೆ ಮತ್ತೆ ಹೊಳ್ಳಿ ಏನ್ ಹಾಕ್ಬೇಕು ಅವ್ರ ನಮ್ಮ ಸ್ವಲ್ಪ ಮಾಹಿತಿ ತಿಳ್ಕೊಡ್ತಾರೆ. ಎಲ್ಲಿ ಎಲ್ಲಿ ತರಬೇತಿ ತಗೊಳ್ತೀರಿ ನೀವು? ಇಲ್ಲಿ ಇರ್ಕಲ್ಗಡೆ ಸರ್. ಇರ್ಕಲ್ಗಡದಲ್ಲಿ ತರಬೇತಿ ಕೊಡ್ತಾರ? ಹ್ಞೂ ಸರ್. ಯಾರು ಬಂದು ಕೊಡ್ತಾರೆ? ಅವ್ರು ಒಂದು ಇದನ್ನ ಇಟ್ಟಿರ್ತಾರೆ ಕ್ಯಾಂಪ್, ಅವ ಕರಿತಾರೆ ಸರ್. ಆಗ ದಿವಸ ಇರಲ್ರಿ, ಅವ್ರು 6 ತಿಂಗಳ ವರ್ಷಕೊಂದಿರ್ತಾರೆ ಅದು ಇಟ್ಟಿರ್ತಾರಲ್ರಿ, ಅವ್ರು ಕರಿತಾರ್ರಿ ಊರಿಗೆ ಒಂದು 4 ಜನ 6 ಜನ ಹಿಂಗ್ರಿ. ಕೃಷಿ ಇಲಾಖೆ ಬರ್ತಾರೆ? ಕೃಷಿ ಇಲಾಖೆ ಕರಿತಾರೆ ರೀ. ಅವ್ರು ಒಂದು ಗುಂಪು ಇದನ್ನಿಟ್ಟಿರ್ತಾರೆ ಸರ್. ಈಗ ಯಲಬುರ್ಗದಲ್ಲಿ ಇರ್ತಾರೆ, ಮೊನ್ನೆ ಹೋಗಿದ್ವಿ ರೀ, ಒಂದು 15 ದಿವಸ ಅಂದ್ರೆ ಅಲ್ಲಿ ಹೋಗಿದ್ವಿ ರೀ. ಅಲ್ಲಿ ಸಿರಿಧಾನ್ಯ ಅಂತ ಇಟ್ಟಿದ್ರು, ಒಂದು ಸಿರಿಧಾನ್ಯದ ಬಗ್ಗೆ ಇಟ್ಟಿದ್ರಿ. ಅದನ್ನೆಲ್ಲ ಆರೋಗ್ಯ ಹೆಂಗ ಏನು ಹೆಂಗ್ ಬೆಳೆದ್ ಏನ್ ಬೆಳೆದಿತ್ತೆ ಈಗ ಬೆಳೆದ್ರೆ ಸರ್. ಈಗ ಭೂಮಿಯಲ್ಲಿ ಈಗೆಲ್ಲ ನಾನಾ ತರ ರೋಗಗಳು ಬರಕತ್ತವ್ರೆ, ಮನುಷ್ಯ ಕಾಯಿಲೆ. ಹೌದು. ಸಿರಿಧಾನ್ಯ ಅಂತೇಳಿ ನೆವಣಿ ಇರ್ಬೋದು, ಆರ್ಗ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ ಇರ್ಬೋದು ರೀ, ಹುಳ್ಳಿ ರೀ, ಹೆಸರು, ಮಡಿಕೆ, ಇವೆಲ್ಲ ಸಿರಿಧಾನ್ಯ ರೀ. ಅವನ್ನೆಲ್ಲ ಹೆಚ್ಚು ಬೆಳೆ, ಅವನ್ನೆಲ್ಲ ಊಟ ಮಾಡ್ರಿ ನೀವು, ಅದನ್ನ ಬೆಳೆದ ರೈತರಾಗಿ ನೀವು ಅಂತೇಳಿ ಅವ್ರ ಮಾಹಿತಿ ಕೊಟ್ರು ಸರ್. ಅಲ್ಲ, ಇದು ಒಂಥರ ವಿಪರ್ಯಾಸ ಅನಿಸಿತ ನಿಮಗೆ? ರೈತರಿಗೆ ಮೊದಲು ಪಾರಂಪರಿಕವಾಗಿ ನೀವು ಬೆಳೆದು ಉಣ್ತಾ ಇದ್ದಂಥ ಆಹಾರ ಕಡಿಮೆಯಾಗಿದೆ, ಕಳ್ಕೊಂಡಿದ್ದೀರಿ. ಈಗ ಬೇರೆಯವರು ಬಂದು ನಿಮಗೆ ನೀವು ಇದನ್ನು ಉಣ್ರಿ, ಇದನ್ನ ತಿನ್ನ್ರಿ, ಇದನ್ನ ಬೆಳೀರಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿ. ನೀವು ಮೊದಲೆಲ್ಲ ಸಿರಿಧಾನ್ಯಗಳು ಬಳಸ್ತಿದ್ರಿ? ಊಟ ಸಿರಿಧಾನ್ಯ ಬಿಟ್ಟಿಂದ ಏನಲ್ಲ ಸರ್, ನಾವು ಮತ್ತೆ ಅದನ್ನ ಊಟ ಮಾಡಿದ್ವಿ ಸರ್. ಜವರಿ ಪದಾರ್ಥ ಎಲ್ಲ. ಹೌದಾ? ರೊಟ್ಟಿ ಇರ್ಬೋದ್ರೆ, ಜೋಳ ಇರ್ಬೋದು, ಜೋಳ ಅಂಬಲ್ ಇರ್ಬೋದ್ರಿ, ನೆವಣಕ್ಕಿ ಅನ್ನಿರ್ಬೋದ್ರಿ, ಅದನ್ನ ಬಿಟ್ಟಿಂದ ಬೇರೆ ಇಲ್ಲರಿ. ಆರ್ಕನ ಸರ್. ಆರ್ಕದನ್ನ ಮಾಡ್ತಿದ್ರೆ? ಆರ್ಕನ ರೀ, ಫುಲ್ ಆರ್ಕನ ನೆವಣೆ ನಮ್ಮ ಭಾಗದಲ್ಲಿ. ಆರ್ಕ ಆರ್ಕನ ರೀ, ಯಾರು ಹೋಗಲ್ರ ಊಟ ಮಾಡಿ ಊಟ ಮಾಡಿ. ಯಾವುದು ಯಾವುದು? ಆರ್ಕ ಅಂತಾರೆ ಅದಕ್ಕೆ. ಆರ್ಕ ಅಂತಾರೆ ಆರ್ಕನ. ಶುಗರ್ ನೋಡ್ತಾರೆ ಸರ್, ಶುಗರ್ ಬಂದ್ರೆ ಸೇಮ್ ನೆವಣೆ ಕಿತ್ತಿರ್ತಾರೆ. ನೀವು ಬೆಳಿತಿದ್ರೆ ಇಲ್ಲೆಲ್ಲ ಎಲ್ಲ ಸ್ಪುಲ್ ಆರ್ಕ ಯಾಕೆ ಈಗ ಅದು ಬೆಳೆಯೋದು? ಬಿತ್ತದ ಬೀಜನೇ ನೋಡ್ರದು ಎಲ್ಲ ತೆಗೆದು ಬಿಟ್ರೆ ಎಲ್ಲ ನಾವು ಎಲ್ಲಿ ಎಲ್ಲಿ ಸೋಮಾರಿತನ ಆಗ್ಬಿಟ್ಟು ರೈತರೆಲ್ಲ ಅಲ್ಲ. ಹಾಂ, ಅದನ್ನ ಬಿಟ್ಟು ಬಿಟ್ಟು ಕೊಟ್ಟು ಎಲ್ಲ ಅಲ್ಲಿ ರುಚಿ ಬಾಯಿ ರುಚಿ ಅಲ್ಲಿಗೆ ಬಂದ್ಬಿಟ್ಟಿವಿ. ನಾನಾ ಥರ ಎಲ್ಲ ಹೋದವಲ್ರಿ ಈಗೆಲ್ಲ ಬಂದ್ಬಿಟ್ಟವ ಅಲ್ಲಿ ಬಂದ್ಬಿಟ್ಟಿವಿ. ಈಗ ನಾವು ಬಾಯಿ ರುಚಿಗೆ ಹೋಗಿ ಆರೋಗ್ಯ ಕಳ್ಕೊಂಡಿದ್ವಿ. ಇವೆಲ್ಲ ಸೀಡ್ಸ್ ಬಂದು ಆರ್ಕ ನೆವಣಿ ಜೋಳ ಇವೆಲ್ಲ ಬೆಳೆದಿವಿ. ಎಲ್ಲ ಬೆಳಿತೀವಿ, ಅವನ್ನೇ ಊಟ ಮಾಡ್ತೀವಿ. ಆರ್ಕ ಮಡಿಕೆ ಹೆಸರು ಏನ್ರಿ ಎಲ್ಲ ನಾವೇ ಬೆಳಿತಿದ್ರು ಅಲ್ಲಿ, ನಾವೆಲ್ಲ ಬೆಳಿತಾರೆ ಅದೆಲ್ಲ ನಮ್ಮ ಬರಗು ಊದಲು ಇವು ಸಿರಿಧಾನ್ಯದಲ್ಲಿ ಇರ್ತಕ್ಕಂತ ಅವು ಇದ್ವಾ ನಿಮ್ಮ ಕಡೆಗೆ? ಹ್ಞೂ ರೀ, ಬರ್ಗ ನಾವು ಉಳಿರಿ, ಬರ್ಗ ಬೆಳೆದಾರ್ರಿ, ನಮ್ಮ ಹಿರಿಯರು ಬೆಳೆದಾರ. ನಾವು ನಮ್ಮ ನೆಪ್ಪಿಲ್ಲ ರೀ. ಆರ್ಕರ ಸರ ಮತ್ತೆ ನೆವಣಿ ಸಜ್ಜಿ ಜೋಳ ಏನು ಸರ್ ಇವನ್ನೆಲ್ಲ ಬೆಳೆದ್ರು ಹೆಸರು ಮಡಿಕೆ. ಈಗ ಇಷ್ಟರಲ್ಲಿ ಯಾವ್ದು ಉಳಿದಿದೆ ಹೆಚ್ಚಾಗಿ? ಆರ್ಕ ಇದೆಯಾ? ಆರ್ಕ ಕೊಟ್ಟಿಲ್ಲ ಸರ್ ಒಬ್ಬರು. ಈಗ ಆರ್ಕ ಯಾರು ಬೆಳೀತಾ ಇಲ್ಲ ರೀ? ನೆವಣಿ ಬೆಳಿತಾರೆ. ನೀವು ಬೆಳೀತಾ ಇಲ್ಲ? ನಾವು ಬೆಳಿತಿಲ್ಲ. ಮತ್ತೆ ನೆವಣಿ ನೆವಣಿ ನೆವಣಿ ಬೆಳಿಗ್ರಿ? ಅಯ್ಯೋ, ಅದು ಉಣ್ಣ ಮಾಡ ಉಣ್ಣದಾಗ ಬಿಟ್ಬಿಟ್ಟವ್ರಿ. ಓಹೋ, ಜೋಳದ ಆಮೇಲೆ ಮಾಡ್ತಾರೆ ನಮ್ಮವರು. ಇವು ನಮ್ಮ ಹೆಂಡ್ರಿಗೆ ಬರೋಂಗಿಲ್ಲ, ಜೋಳದ ಆಮೇಲೆ ಮಾಡಕ್ಕೆ ಬರೋಂಗಿಲ್ಲ. ಮಾಡಂದ್ರೆ ನಮ್ಮ ಒಂದು ದಿವಸ ಅಗಿ ಹಾಕತ್ರ, ಒಂದು ದಿವಸ ವಾರಕೊಂದು ಮಾಡಿದ್ರೆ ಅದನ್ನ ಅಗ್ದೆ ನಮ್ಗೆ ಒಳ ಇದ್ರೆ ಉಣ್ಣಕ್ ಹಿತ. ಜೋಳದ ಆಮೇಲೆ ಸೊಂಗಟಿ ಅಂತೂರಿ ನಾವು ಅದಕ್ಕೆ ಸೊಂಗಟಿ ಸೊಂಗಟಿ ಅಂತ. ಸೊಂಗಟಿಗೆ ಏನು ಚಲೋ ಅದು? ಅದಕ್ಕೆ ಸೊಂಗಟಿ ಸರ್ ಹೈನ ಇದ್ರೆ ಬಾರಿ ಬೆಸ್ಟ್ ನೋಡ್ರಿ. ಹೈನ್ ಮೊಸರು ಮಜ್ಜಿಗೆ ಒಟ್ಟಿ ಕೆಳಗಲ್ಲ, ಯಾ ಜಡ್ ಬರಗಲ್ಲ, ಜರ ಬರಗಲ್ಲ, ಏನೇ ಬರಗಲ್ರಿ. ಸೊಂಗಟಿ ಇದ್ರೆ ಸರ್ ಹಾಲು ಮೊಸರು ಮಜ್ಜಿಗೆ ರೀ. ಹಾಲು ಮೊಸರು ಮಜ್ಜಿಗೆ ಇದ್ರೆ ಯಾ ಜಡ್ ಬರಗಲ್ಲ, ನೆಗಡಿ ಬರಗಲ್ಲ, ಏನು ಹೊರಗನ ಬರಗಲ್ರಿ. ಹ್ಞೂ ರೀ, ಅಷ್ಟು ಇದೆ ಅವಾಗ ನೋಡ್ರೆ ಇದಾದ್ರಿ. ಈಗ ಈಗ ಅವು ಯಾವ ಬೆಳೆಯಲ್ಲ ನೀವು? ನೆವಣಿ ನೆವಣಿ ಉಳಿದಿದೆಯಾ? ಬೆಳೀತಿದ್ರೆ ಬೆಳಿತಾರೆ, ಬರೀ ಅಲ್ಲೆಲ್ಲ ಬೆಳಿತಾರೆ. ಅದು ರೈತರು ಅದು ನೀವು ಬಿಟ್ಬಿಟ್ಟು? ನಾವು ಬಿಟ್ಟಿವ್ರಿ ಅದನ್ನ ನೆವಣಿ. ಈಗ ನಿಮ್ಮ ಮನೆ ಊಟ ಪದ್ಧತಿ ಏನಾಗಿದೆ ಈಗ? ನಾವು ಈಗ ಹೊತ್ತಿಗೆ ಏನಾಯ್ತು ಸರ್, ರೊಟ್ಟಿಯಲ್ಲಿ ಊಟ ಮಾಡಿದ್ರು ಸರ್. ನಾನು ಜೋಳ ಅಂತೂ ಉಳ್ಕೊಂಡಿದ್ದೆ. ಜೋಳ ಉಳ್ಕೊಂತವ್ರೆ. ಸಜ್ಜೆ ಊಟಕ್ಕೆ ಬಳಸ್ತೀರಾ? ಸಜ್ಜೆ ರೊಟ್ಟಿ ಮಾಡ್ತಾರೆ. ಸಜ್ಜೆ ರೊಟ್ಟಿ ಊಟ ಮಾಡಲ್ಲ ನಾನು, ಅದನ್ನ ರೈತಲ್ರಿ ಈಗ ರೈಸ್. ಅದು ರೈಸ್ ಅಂದ್ರೆ ಅದನ್ನು ಮುಟ್ಟಲ್ಲ ನೀವು ಅದನ್ನು ಸ್ವಲ್ಪ ಹಾಂ ರೊಟ್ಟಿ ಜಾಸ್ತಿ ರೀ ರೊಟ್ಟಿ ಜಾಸ್ತಿ ಊಟ ಮಾಡ್ತೀರಿ ಮಾಡಿದ್ರೆ ಸರ್ ಅನ್ನದ ಬಳಕೆ ಕಮ್ಮಿ ಕಮ್ಮಿ ರೀ ಸರ್ ಈಗ ನೀವು ಹೇಳ್ತಾ ಇದ್ರಿ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಾಗೆ ನಿರಂತರವಾಗಿ ಒಂದೇ ರೀತಿ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಿದ್ದರಿಂದ ಭೂಮಿ ಸತುವು ಕಳ್ಕೊತಾ ಬಂತು. ಆಮೇಲೆ ನೀವು ಪರ್ಯಾಯ ಬೆಳೆಗಳನ್ನು ಬೆಳಿಲಿಕ್ಕೆ ಶುರು ಮಾಡಿದ್ರಿ. ಒಂದ್ಸಲ ಬೀಜೋತ್ಪಾದನೆ, ಒಂದ್ಸಲ ಜೋಳ ಸಜ್ಜೆ ಇವನ್ನೆಲ್ಲ ಹಾಕೋದು. ಈಗ ಆ ಭೂಮಿಯ ಗುಣಮಟ್ಟ ಉಳ್ಕೊಂಡಿದೆಯಾ? ಹಾಂ ಅದು ನಮ್ಗೆ ಗೊತ್ತಾಗುತ್ತೆ ಸರ್. ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಹೇಳಿದ್ರಿ ಈಗ ಒಂದು ಕ್ರಾಪ್ ಬೆಳೆ ಮಾಡಿದ್ರಿ ರೀ, ಸೀಡ್ಸ್ ಪ್ಲಾಟ್ ಅಂತ ತೊಗೊಂಡು ಸಜ್ಜೆ ಹಾಕಿದ್ರು ಸರ್. ಸಜ್ಜೆ ಹಾಕಿ ಕಟಾವು ಮಾಡಿ ಅದನ್ನು ನೇಗಿಲು ಹೊಡೆದ್ರಿ, ನೇಗಿಲು ಹೊಡೆದು ಮತ್ತೆ ಹೊಳ್ಳಿ ನಾವು ಅದನ್ನು ಅದ ಹೊಲಕ್ಕೆ ಬೆಳೆ ಮಾಡಿದ್ರೆ ರಂಗದಿ ಒಳ್ಳೆ ಇದು ಬಂತಾರೆ, ಇಂಪ್ರೂವ್ಮೆಂಟ್ ಬಂತು ಸರ್. ಅದ್ರ ಅದು ನಮ್ಗೆ ಗೊತ್ತಾತಾರೆ. ಅದೇ ಮತ್ತು ಶೇಂಗಾ ಬಿ ಒಂದಷ್ಟು ಶೇಂಗಾ ಬಿತ್ತಿದ್ರಿ, ಮೆಕ್ಕೆಜೋಳ ಹಾಕಿ ಮತ್ತೆ ಹೊಳ್ಳಿ ಮತ್ತು ಉಳಿ ಮಾಡಿರಿ, ಶೇಂಗಾ ಬಿತ್ತಿದ್ರಿ ಅದಕ್ಕೆ ಅವಲ್ಕೆ ಅದು ಜಾಸ್ತಿ ಇಳುವರಿ ಬಂತು ಶೇಂಗಾ. ಬೀಜೋತ್ಪಾದನೆಯಿಂದ ದುಡ್ಡು ಬಂತು ಚೆನ್ನಾಗಿ, ಚಲೋ ಚೆನ್ನಾಗಿ ಸುಖ ಬಂತಾರೆ, ಸುಖ ಆತರ ಅದಕ್ಕೇನು ಅಲ್ಲ. ಒಂದು 3-4 ವರ್ಷದಿಂದ ಸುಖ ಆಗಿಲ್ಲ ಸರ್. ಮೂರು ನಾಲ್ಕು ವರ್ಷದಿದ್ದಾವ ಉಣ್ಣಕ್ಕೆ ತಿನ್ನಕ ಅದು ಮೊನ್ನೆ ಲಾಸನ ಆಗ್ಯಾವ ಸರ್. ಆಗ್ಯಾವ ಸರ್. ಸರಿ, ಈಗ ಬೀಜೋತ್ಪಾದನೆ ನಿಮಗೆ ನಷ್ಟ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹ್ಞೂ ಸರ್, ನಷ್ಟ ಆಗುತ್ತೆ ಸರ್. ಒಂದು ಬೆಲೆಗಳು ಹೆಚ್ಚಾಗಿದೆ, ನೀವು ಬೆಳೆದಂತಹ ಬೀಜಗಳಿಗೆ ಬೆಲೆ ಜಾಸ್ತಿ ಆಗಿಲ್ಲ. ಜಾಸ್ತಿ ಆಗಿಲ್ಲ ಸರ್, ಇದು ಒಂದು ಕಾರಣ. ಹ್ಞೂ ಸರ್. ಎರಡನೇದು ಬೆಳೆ ಪರಿವರ್ತನೆ ಮಾಡದೆ ಇದೊಂದೇ ಮಾಡಿದರೆ ನಿಮ್ಮ ಭೂಮಿ ಸತು ಕಳ್ಕೊಂಡು ಹೋಗುತ್ತೆ. ಹಾಗಾಗಿ ಬೀಜೋತ್ಪಾದನೆ ಕಡೆಗೆ ನೀವು ಗಮನ ಕಡಿಮೆ ಮಾಡ್ತಾ ಇದ್ರಿ. ಹ್ಞೂ ಸರ್. ಸರ್, ಈಗ ನೀವು ತರಕಾರಿಗಳನ್ನು ಬೆಳಿಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿ. ಸ್ಟಾರ್ಟ್ ಮಾಡಿದ್ರು ಸರ್. ಏನೇನು ಬೆಳೀತಾ ಇದ್ರಿ ತರಕಾರಿ? ಈಗ ಹೂವು ಕೋಸು ಅಂತ ಐತೆ. ಹೂಕೋಸು ನೋಡ್ರಿ, ಅದನ್ನ ಕಟಾವು ಮಾಡಿದ್ರೆ ಒಂದು ತಿಂಗಳಿಂದ. ಹೌದಾ? ಅದೊಂದು ತಲಾಸ ಆಗಿಲ್ರಿ, ಲಾಭ ಲಾಭ ಆಯ್ತಾ? ಇಪ್ಪ ಎಷ್ಟು ಎಕರೆ ಹಾಕಿದ್ರಿ? ಅರ್ಧ ಎಕರೆ ಸರ್. ಸ್ವಲ್ಪ ಎಕರೆ, ನಾನು ಭಯ ಪಟ್ಟರೆ ಸುಮ್ಮನೆ ಸ್ವಲ್ಪ. ಭಯ ಇದಕ್ಕೆ ಏನ ಮತ್ತೆ ರೇಟ್ ಬೀಳುತ್ತೆ ಅಂದ್ರೆ ಭಯ ಪಟ್ರೆ ಸ್ವಲ್ಪ ಹಾಕಿ ಮಾಡೋಣ ಅಂತೇಳಿ ಹಾಕಿದ್ರು ರೀ. ಹೂಕೋಸಿಗೆ ಮಾರ್ಕೆಟ್ ತುಂಬಾ ಇದೆ ಅಲ್ಲ ಈಗ, ಗೋಬಿ ಮಂಚೂರಿ ಅಂತ ಅದು ಅಂತ ಏರ್ಪಾರ ಬೀಳ್ತಾರ. ಅದು ಹೌದಾ? ಜಾಸ್ತಿ ಲಾಭ ಅನ್ಸಲ್ರಿ, ಅದೇ ಲಾಸ್ ಆಗಿಲ್ಲ ಸರ್. ಒಂದು 35 ಸಾವಿರ ಬದಾತ್ ರೀ. ಲಾಸ್ ಏನಾಸೆ ಆಗಿಲ್ಲ ಸರ್, ಖರ್ಚು ಕಮ್ಮಿ ಇದ್ರಿ ಸರ್. ಅದು ಖರ್ಚು, ಲೇಬರ್ ಖರ್ಚು ಕಮ್ಮಿ ಸರ್. ಹೂಕೋಸು ಬೆಳೆದ್ರಿ ಮತ್ತೆ ಈಗ ಆಗಲ್ಕಾಯಿ ಸರ್. ಅದು ಎಷ್ಟು ತಿಂಗಳಿಗೆ ಬೆಳೆ ಬಂತು ನಿಮಗೆ ಅದು ಹೂಕೋಸಿಂದು? 2.5 ತಿಂಗಳು ಕಟಾವ್ ಆಗಿಬಿಡಿ ಸರ್. ಬಿಡ್ತದೆ 2.5 ತಿಂಗಳಿಗೆ ಒಟ್ಟಕ್ಕೆ ಹೊಲಗೆ ಎಷ್ಟು ಖರ್ಚು ಬಂತು? ಒಂದು 12,000 ರೂಪಾಯಿ ಖರ್ಚು ಬಂತು ಸರ್. ಖರ್ಚು ಬಂತು 35,000 ರೂಪಾಯಿ ದುಡಿದ್ರಿ? ದುಡಿದ್ರಿ ಸರ್. ಇನ್ನೂ ಸ್ವಲ್ಪ ಏನೋ ರೇಟ್ ಸಿಗಲ್ಲ ಸರ್. ಒಂದು 8-10 ಸಾವಿರ ಜಲ್ಲಿ ಸಿಗಿದ್ರೆ ಒಂದು 70-80 ಸಾವಿರ ರೂಪಾಯಿ ಸಿಗುತ್ತೆ ಸರ್. ಓಹೋ, ಅದೇ ರೇಟ್ ಡೌನ್ ಆಗ್ಬಿಡ್ತೀರಿ ಅಲ್ಲಿ. ಹೌದಾ? ಹಂಗಾಗಿ ಅದ ಬಂದ ಮೇಲೆ ತಡೆಯಂಗಿಲ್ಲ ಸರ್. ಅದನ್ನ ಅದನ್ನ ಕಳಿಸ್ಬೇಕು ರೇಟ್ ಅಂದ್ರೆ ಕಳಿಸ್ಲೇಬೇಕು. ಅದು ಏಟ್ ಆಗಲ್ಲ ಟೇಟ ಸಿಗಲ್ಲ ಒಟ್ಟು ಅದನ್ನ ಕಳಿಸ್ಬೇಕು, ಲಾಸ್ ಆಗ್ಬಿಡುತ್ತೆ ಸರ್ ಅದು. ಅದು ಅದಕ್ಕೇನಾದ್ರೂ ರೋಗಗಳು ಬರ್ತಾವ? ಬಸ್ ಸರ್, ಅದು ರೋಗ ಬರ್ತದೆ ಹೂಕೋಸಿಗೆ. ಹ್ಞೂ ಸರ್. ಏನೇನು ಕೀಟಿ ಜೀಡಿ ಅಂತ ಬರ್ತ್ರಿ, ಜಿಗಿ ಅಂತ ಬರ್ತ್ರಿ, ಅದರಲ್ಲಿ ಕೀಟ ಕೊರಕ ಊರು ಕೀಡಿ ಅಂದ್ರೆ ಕೊರಿತೈತ್ರಿ, ಅದ್ರ ಅದು ಬರ್ತ್ರಿ, ಬರ್ತಾರೆ ಒಂದು 3-4. ಅವನ್ನೆಲ್ಲ ಹೆಂಗೆ ನಿಯಂತ್ರಣ ಮಾಡ್ತೀರಿ? ಅವು ಎಣ್ಣೆ ಸ್ಪ್ರೇ ಮಾಡೋದು ಸರ್. ಹೌದಾ? ಹ್ಞೂ ಸರ್. ವಾರಕ್ಕೊಮ್ಮೆ ಮಾಡಬೇಕು ರೀ. ವಾರಕ್ಕೊಮ್ಮೆ ಸ್ಪ್ರೇ ಮಾಡಿಕೊಡ್ತಾ ಇರ್ಬೇಕು ರೀ. ಅಂದರೆ ನೀವು ನಿರೀಕ್ಷೆ ಮಾಡಿದ ಹಾಗೆ ಹೂಕೋಸಲ್ಲಿ ಬೆಲೆ ಬರಲಿಲ್ಲ? ಹ್ಞೂ, ಬೆಲೆ ಸಿಗಲಿಲ್ಲ ಸರ್. ಭಾಳ ಲಾಸ್ ಆಗಿಲ್ಲ ರೀ, ಭಾಳ ಲಾಭ ಅನಿಸಿಲ್ಲ ಸರ್. ಲಾಭ ಅನಿಸಿಲ್ಲ ನನಗೆ, ಲಾಸ್ ಮಾಡಿಲ್ಲ ರೀ, ಕೈಯಾಗ ಕೊಡ್ತಾರೆ ಸ್ವಲ್ಪ. 10,000 ಖರ್ಚು ಅಂದರೆ? ಹ್ಞೂ ಸರ್. ಬರೀ ಔಷಧಿ ಖರ್ಚು ಆಯ್ತಾ? ಔಷಧಿ ಅಲ್ಲ, ಎಲ್ಲ ಸೇರಿ ಸರ್. ಎಲ್ಲ ಸೇರಿ? ಹ್ಞೂ ಸರ್. 12,000. ನಿಮ್ಮ ಕೂಲಿ ಕೆಲಸ ಎಲ್ಲ ಸೇರಿ? ಹ್ಞೂ ಸರ್. ಹ್ಞೂ ರೀ. ಹ್ಞೂ, ಮತ್ತೇನು ಬೆಳಿತೀರಿ ಈಗ? ಆಗಲೈತೆ ಸರ್, ಆಗಲಕಾಯಿ ಮಾರ್ಕೆಟ್. ಆಗಲಕಾಯಿ ಹಾಕಿ? ಹ್ಞೂ ಸರ್. ಈಗ ಎಷ್ಟು ತಿಂಗಳಾಯ್ತು ಅದನ್ನ ಹಾಕಿ? ಈಗ ಒಂದು 2 ತಿಂಗಳು ಆಯ್ತಾರೆ ಕಾಯಿ ಸ್ಟಾರ್ಟ್ ಆಗಿ. ಕಾಯಿ ಸ್ಟಾರ್ಟ್ ಆಗಿ ಮೊದಲು ಹಾಕಿದ್ರೆ ಈ ಸಲ? ಈಗ ಒಂದು 10 ವರ್ಷದಿಂದ ಹಾಕಿದ್ದೀನಿ ಆಗಲೇ. ಮತ್ತೆ ಒಳ್ಳೆ ಹಾಕಿಲ್ಲ ನಾನು, ಆಗಲಕಾಯಿ ಎಲ್ಲ ಮೊದಲು ಹಾಕಿದ್ರಿ. 10 ವರ್ಷ ನೆಕ್ಸ್ಟ್ ಟೈಮ್ ಈಗ ಹಾಕಿದ್ರಿ ಸರ್. ಆಗಲಕಾಯಿ ಈಗಾಗಲೇ ಇಳುವರಿ ಬಂದಿದೆ, ಕಟಾವು ಬರ್ತದೆ? ಕಟಾವು ಹೊಡಿದ್ರಿ, 5 ದಿವಸ 6 ಮಾರ್ಕೆಟ್ ಹೊಡಿದ್ರಿ. ಎಷ್ಟು ಹಾಕಿದ್ರಿ, ಎಷ್ಟು ಭೂಮಿಯಲ್ಲಿ ಹಾಕಿದ್ರಿ? ಒಂದು 1 ಎಕರೆ ಹಾಕಿದ್ರಿ ಸರ್. 1 ಎಕರೆ? ಹ್ಞೂ ಸರ್. ಯಾಕೆ ಸ್ವಲ್ಪ ಜಾಸ್ತಿ ಮಾಡ್ಬೋದಾ? ಮತ್ತೆ ಸ್ವಲ್ಪ ಮಾಡೋಣ ಅಂತೇಳಿರಿ. ಹ್ಞೂ, ನೋಡೋಣ ಅಂತ ಫಸ್ಟ್. 1 ಎಕರೆಯಲ್ಲಿ ಅದು ವಾರ ಕಟಾವು ಆಗ್ತದಾ, ಇನ್ನು ದಿನ ಕಟಾವು ಆಗ್ತದೆ? 5 ದಿವಸ 6 ಕಟಾವು ಆಗ್ತದೆ. ಕಟಾವು ಆಗ್ತದೆ. ಎಷ್ಟು ಬರ್ತದೆ, ಎಷ್ಟು ಪುಟ್ಟಿ ಆಗ್ತದೆ? ಅದು 18-20 ಬಾಕ್ಸ್ ಆಗ್ತದೆ ಸರ್. ಬಾಕ್ಸ್ ಆಗ್ತದೆ? ಹ್ಞೂ, ಬಾಕ್ಸ್ ಸರ್. ಮಾರ್ಕೆಟ್ ಕಪೇಲಿ ಮಾರ್ಕೆಟ್ ಅಲ್ಲಿ ಹೆಂಗೆ ಬಾಕ್ಸ್ ರೇಟಾ ಏನು ತೂಕ ರೇಟ? ಕೆಲವೊಂದು ತೂಕ ರೇಟ್ ರೀ, ಕೆಲವೊಂದು ಸವಾಲು ಮಾಡ್ತಾರೆ ಸರ್. ಸವಾಲು ಮಾಡಿಬಿಡ್ತಾರೆ, ಗುತ್ತಿಗೆ ಗುತ್ತಿ ಸವಾಲು ಮಾಡ್ತಾರೆ. ಗಂಗೋತ್ರಿಯಲ್ಲಿ ತೂಕ ರೀ ಸರ್. ವಾರ ಎಷ್ಟು ಬಾಕ್ಸ್ ಆಗ್ತದೆ ನಿಮಗೆ? ವಾರ 18-24 ಬಾಕ್ಸ್ ಆಗ್ತದೆ. ಆವ್ರೇಜ್ 20 ಬಾಕ್ಸ್ ಅಂದ್ಕೊಳ್ಳೋಣ. ಹ್ಞೂ ಸರ್. ಹೆಂಗೆ ನಿಮಗೆ ಬೆಲೆ ಚೆನ್ನಾಗಿ ಸಿಗೋದು? ಹೆಂಗೆ ಹರಾಜು ಹಾಕಿದ್ರೆ ಒಳ್ಳೆ ಬೆಲೆ ಸಿಗ್ತದೋ ಹೆಂಗೆ ಅದು? ಅದು ಹೆಂಗೆ ಸರ್, ಒಂದ್ಸಲ ಬಳಿ ಬಿಡ್ತೀನಿ ಸರ್. ಹ್ಞೂ, 18 ಬಾಕ್ಸ್ ಆಗಿದ್ರು ಅವತ್ತು. 18 ಬಾಕ್ಸ್ ಆಯ್ತಲ್ಲ, ಎಷ್ಟಾಯ್ತು? 400 ರೂಪಾಯಿ ಸವಾಲ್ ಸರ್ ಅಲ್ಲಿ ಗುತ್ತಿಗೆ. ಹಾಂ, 400 ರೂಪಾಯಿ ಒಂದು ಬಾಕ್ಸ್ ಆಗಿತ್ತು ರೀ. ಹ್ಞೂ ಹ್ಞೂ. ಅದ್ರ ಬಾಡಿಗೆ ಅದ್ರ ಆಮೇಲೆ ದಾಲಲ್ಲಿ ಮುರ್ಕೊಂತ ಸರ್ ಅವರೆಲ್ಲ. ಹ್ಞೂ ಹ್ಞೂ. ಮುರ್ಕೊಂಡು ಅದು 7.5 ಸಾವಿರ ಮಾಡ್ತಾರೆ, 18 ಬಾಕ್ಸ್ಗೆ. 18 ಬಾಕ್ಸ್ಗೆ 7.5 ಸಾವಿರ. ಹಾಂ, ಬಾಡಿಗೆ ದಲಾಲಿ ಆಮೇಲೆ ಎಲ್ಲ ಮೂರು ಸಾವಿರ. ಹ್ಞೂ, ಒಂದು ವಾರಕ್ಕೆ ಅಷ್ಟು ಆಗ್ತದೆ. ಅದು ಚಲೋ ಆಗ್ತದೆ, ರೇಟ್ ಸಿಕ್ಕತ್ರ ಅವತ್ತು. ಹ್ಞೂ, ಹಾಡು ಸಿಕ್ಕರೆ ಏನು ಬರೋಲ್ರಿ, ರೇಟ್ ಚಲೋ ಸಿಕ್ಕತ್ತೆ ಹುಬ್ಬಳ್ಳಿಯಲ್ಲಿ. ಈಗ ಅದು ನಿರಂತರವಾಗಿ ಬರ್ತಾ ಇರ್ತದೆ, ಬರ್ತಾರೆ ಇಳುವರಿ ಬರ್ತಾರೆ. ಅಂದರೆ ಅದು ಕೊನೆ ಯಾವಾಗ ಆಗುತ್ತೆ? ಅದು ಸರ್ ಅದೇ ಬಾಲ ಸರ್ತಾರ. ನಾವು ಸ್ವಲ್ಪ ನಾವು ಮೇಂಟೈನ್ ಹ್ಯಾಂಗ ಮಾಡ್ತಾರೆ, ಗೊಬ್ಬರ ಎಣ್ಣೆ ಆದರೆ ಊರಾಗ ಬರಲಾರ ಅಂತಾಗ ನಾವು ನೋಡ್ಕೋಬೇಕು ಸರ್ ಅದನ್ನ. ಹೌದಾ, ರೋಗ ಬರಲಾರ ಅಂತ ನಾವು ಎಣ್ಣೆ ಸ್ಪ್ರೇ, ವಾರಕ್ಕೊಮ್ಮೆ ಎಣ್ಣೆ ಸ್ಪ್ರೇ ಮಾಡ್ಬೇಕ್ರಿ, ವಾರಕ್ಕೊಮ್ಮೆ ಗೊಬ್ಬರ ಹಾಕಿ. ರೋಗ ಬರ್ತಾ ಹಾಗಲಕಾಯಿ ರೋಗ ಬರ್ತಾರೆ ಅದಕ್ಕೆ. ಓಹೋ, ಏನೇನು ಸಮಸ್ಯೆ ಇರ್ತದೆ? ಅದು ಬಳ್ಳಿ ನಮ್ಮ ಭೂಮಿ ಮೇಲೆ ಸ್ವಲ್ಪ ಹಳದಿ ಕಲರ್ ಆಗುತ್ತೆ ರೀ, ಅಂದ್ರೆ ಅರಸಿನ ಕಲರ್ ಆಗುತ್ತೆ ರೀ ಜಾಸ್ತಿ ನಮ್ಮ ಭೂಮಿ. ಅದನ್ನ ಬರ್ಲಾರ್ದಾಗ ನೋಡ್ಕೋಬೇಕು ಒಂದು ಸ್ವಲ್ಪ. ಜಿಗೆ ಬರ್ತಾರೆ ಒಂದು ಸ್ವಲ್ಪ, ಜಿಗೆ ಅಂತೇಳಿ ಅದನ್ನ ಸ್ವಲ್ಪ ನೋಡ್ಕೋಬೇಕ್ರಿ. ಸ್ವಲ್ಪ ಮುಟ್ರಿ ಅಂತ ಬರ್ತದೆ, ಅದು ಕುಡಿ ಬೆಳೆ ಹೊತ್ತಿನಾಗ ಸ್ವಲ್ಪ ಹಿಂಗ ಮುಟ್ರಿ ಅಂದ್ರೆ ಮುಂದೆ ಕೊಡೋದಿಲ್ಲ, ಸ್ವಲ್ಪ ಮುಟ್ರಿ ಅಂತ ರೋಗ ಬರ್ತಾರೆ ಕುಡಿ ಬೆಳಿಲಾರ್ದ. ಒಂದು ಮೂರು ರೋಗ ಅವಾಗ ಜಾಸ್ತಿ ಬರ್ತದೆ ರೀ. ಹ್ಞೂ ಸರಿ. ಈಗ ಹಾಗಲಕಾಯಿ ಒಂದು ರೀತಿಯಿಂದ ಲಾಭದಾಯಕ ಇದೆ. ಹ್ಞೂ ಸರ್, ಪರವಾಗಿಲ್ಲ ಸರ್. ಯಾವಾಗಲೂ ಮಾರ್ಕೆಟಲ್ಲಿ ಅದಕ್ಕೆ ಬೇಡಿಕೆ ಇರುತ್ತೆ. ಬೇಡಿಕೆ ಇದ್ರೆ ಯಾವಾಗಲೂ ಈಗ ಬೇರೆ ಬೆಳೆಗಳಂಗಲ್ಲ, ಟೊಮೊಟೊ ಬೆಳೆದು ರಸ್ತೆಗೆ ಚೆಲ್ಬಿಡ್ತಾರೆ ಕೆಲವು ಸಲ ಬೆಲೆ ಇಲ್ಲ ಅಂತೇಳಿ. ಇದು ಹಾಗಲಕಾಯಿ ಪರವಾಗಿಲ್ಲ ಸರ್, ಹಂಗೆ ಇದು ನಿರಂತರವಾಗಿ ಸಿಗ್ತಾ ಇದೆ. ಮತ್ತೇನೇನು ಬೆಳೀತಿದ್ರಿ ಈಗ? ಈಗ ಮತ್ತೇನಿಲ್ಲ ಸರ್, ಈಗ ಕಲ್ಪಟ್ಲ ಒಂದೇ ಅಲ್ಲ ಸೀಡ್ಸ್, ಒಂದು ಕುಂಬಳಕಾಯಿ ಪ್ಲಾಟ್ ಇದಾರೆ, ಒಂದು ಕಲ್ಪಟ್ಲ ಐತೆ ಸರ್. ಕಲ್ಪಟ್ಲಕಾಯಿ ಅಂತಾರೆ, ಪಡುವಲಕಾಯಿ. ಹಾಂ, ಅದೈತ್ರಿ ಸೀಡ್ಸ್ ಸರ್. ಅದು ಸೀಡ್ಸಿಗೆ ಮಾಡ್ತೀವಿ, ಸೀಡ್ಸ್ ಸರ್ ಮಾಡಿದ್ದೀರಿ ಅದನ್ನು. ಬೀಜ ಕೊಡ್ಬೇಕು ಸರ್ ಅವ್ರಿಗೆ, ಬೀಜ ಕೊಡಬೇಕು. ಹ್ಞೂ ರೀ, ಗಂಡಿ ಹಣ್ಣು ಆಗಿ ಕೊಟ್ಟಿರ್ತಾರೆ, ಅವನು ಗಂಡ ಪೋಟ್ರ ಪಾಲಿಸಿನ ಮಾಡಿ ಅವನ ಕ್ರಾಸಿಂಗ್ ಮಾಡಿ, ಕ್ರಾಸಿಂಗ್ ಮಾಡಿದ ಮತ್ತೊಂದು 40-45 ದಿವಸ ಕಣ್ಣು ಹಾಕತ್ತಾರೆ ಅದೇ. ಹೌದಾ? ಹ್ಞೂ ರೀ. ಆಮೇಲೆ ಬಲ್ತ್ ಗಾಯ ಬಲ್ತ್ ರೀ, ಬೀಜ ಹಾಕತ್ತರಿ, ಆ ಬೀಜ ತೆಗೆದು ಮತ್ತೆ ಅವ್ರಿಗೆ ಕಂಪ್ನಿಯವ್ರಿಗೆ ಕೊಡ್ಬೇಕ್ರಿ ಅವನ ತೆಗೆದ್ರಿ. ಹ್ಞೂ ರೀ ಸರ್. ಈಗ ಅದು ಹೆಂಗೆ ನಿಮಗೆ, ಅದು ಈಗ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಲ್ವಾ, ಒಳ್ಳೆ ಲಾಭದಾಯಕ ಅನಿಸ್ತಾ ಇದೆ ಈಗ ಈ ಬೆಳೆಗಳಲ್ಲಿ ಅದು? ಈಗ ಉತ್ತಮ ಸರ್, ಈಗ ಈಗ ಮಳೆಗಾಲ ಇಲ್ಲ ರೀ, ಈಗ ರೋಗ ನಿಲ್ಲ ಸರ್. ಈಗ ಸ್ವಲ್ಪ ಉತ್ತಮ ಅನ್ಸತ್ತರ, ಈಗ ಲಾಭದಾಯಕ ಐದ್ರಿ, ಲಾಭದಾಯಕವಾಗಿದೆ. ಹ್ಞೂ ಸರ್. ಎಕರೆಗೆ ಎಷ್ಟು ಕೆಜಿ ಬೀಜ ಸಿಗುತ್ತೆ ಇದ್ರದ್ದು, ಪಡುಲ್ಕಾಯ್ದು? ಅದು ಕಾಲು ಎಕರೆ ಸರ್, ಅದು ಕಾಲು ಎಕರೆ ಆಗ್ತದೆ ಕೌಂಟಿಂಗ್, ಅದು ಎಕರೆ ಗಟ್ಟಲ್ ಸರ್. ಹಾಗೆ ಕೌಂಟ್ ಲೆಕ್ಕ ಸರ್ ಅದು. ಅಂದ್ರೆ ಅವ್ರಿಗೆ ಬೀಜ ಹೆಂಗೆ ಕೊಡ್ತೀರಿ ನೀವು, ತೂಕದ ಲೆಕ್ಕದಲ್ಲಿ ಕೊಡ್ತೀರ? ತೂಕದ ಲೆಕ್ಕ ಸರ್, ಒಂದು ಕೆಜಿಗೆ 1700 ರೂಪಾಯಿ ಕೆಜಿ ಸರ್. ಅದು 1700 ರೂಪಾಯಿ ಕೆಜಿ, 1700 ರೂಪಾಯಿ ಒಂದು ಕೆಜಿ. ಎಷ್ಟಾಗುತ್ತೆ ಕಾಲು ಎಕರೆಯಲ್ಲಿ? ಕಾಲು ಎಕರೆಯಲ್ಲಿ ಒಂದು 80-ರಿಂದ 1 ಕ್ವಿಂಟಲ್ ಬೀಜ ಆಗ್ಬೋದು ಸರ್. ಅಷ್ಟಾಗ್ತದ? ಹ್ಞೂ ಸರ್, 1 ಕ್ವಿಂಟಲ್ವರೆಗೂ ಬರುತ್ತೆ. ಹ್ಞೂ ಸರ್. ರೇಟ್ ಎಷ್ಟು ಇರುತ್ತೆ ಅಂದ್ರಿ? 1700 ಸರ್, 1700 ರೂಪಾಯಿ. ಒಂದು ಲಕ್ಷ ಗಟ್ಟಲೆ ಆದಾಯ ಇದೆ. ಖರ್ಚು ಎಷ್ಟು ಬರ್ತದೆ ಅಷ್ಟು ಕಾಲು ಎಕರೆಗೆ? 20-25 ಸಾವಿರ ಖರ್ಚು ಬರ್ತದೆ. ಎಷ್ಟು ತಿಂಗಳ ಅವಧಿ ಕೆಲಸ ಇದು? 4 ತಿಂಗಳು ಸರ್. ಅದು 4 ತಿಂಗಳು ಹಚ್ಚಿದ್ದೀನಿ ಸರ್. ಹಾಂ, ಹಚ್ಚಿದ್ದೀನಿ ಸರ್. ಬೆಳೆದು ಬೀಜ ತೆಗೆದಂದ್ರೆ 4 ತಿಂಗಳು 4.5 ತಿಂಗಳು ಕಟಾವು ಸರ್. ಎಲ್ಲ ಕಟಾವು ಅಂದ್ರೆ 4.5 ತಿಂಗಳಲ್ಲಿ ಒಂದು 25 ಸಾವಿರ ಖರ್ಚು ಮಾಡ್ತೀರಿ, 75 ಸಾವಿರ ರೂಪಾಯಿ ಲಾಭ ಸಿಗ್ತದೆ. ಹ್ಞೂ ಸರ್. ಸೊ ಇದು ಒಂದು ರೀತಿಯಿಂದ ರೈತರಿಗೆ ಹಣಕಾಸಿಗೆ ಅನುಕೂಲ. ಈಗ ಅನುಕೂಲ ಆಗ ಸರ್ ಈ ಬ್ಯಾಚ್ ಸರ್. ಮುಂಗಾರಿಯಲ್ಲಿ ಮಾಡಿದ್ರು ಸರ್, ಅದನ್ನ ಲಾಸ್ ಆಗಿಬಿಡಿ ಸರ್. ಯಾಕೆ, ಏನು ಸಮಸ್ಯೆ? ಮಳೆ ಹೊಡ್ಬಿಡ್ತಾರೆ, ಮಳೆ ಹೊಡಿತೀರಲ್ರಿ. ಓಹೋ, ಮಳೆ ಹೊಡೆದು ಊಜಿ ಹೊಡೆದು ಕಾಯಿ ಕಾಲು ತಗೊಂಡ್ರು ಸರ್. ಓಹೋ, ಸುಮ್ಮನೆ ಬೇಸಿಗೆ ಬರೀ 25 ಕೆಜಿ ಸರ್, ಕಾಲು ಎಕರೆ ಎಕರೆ ಬರೀ 25 ಕೆಜಿ ಆದರೆ ಲಾಭ ಅನ್ಸಲ್ರಿ ಅವಾಗ. ಮತ್ತು ಇದೆಲ್ಲ ಗೊತ್ತಿದ್ದು, ಈಗ ನೆಕ್ಸ್ಟ್ ಬರೀ ಹಿಂಗಾರಿನಲ್ಲಿ ಮಾತ್ರ ಮಾಡಿದ್ರೆ ಆಗಲ್ವಾ ಇದು? ಅವ್ರ ಕಂಪ್ನಿಯಲ್ಲಿ ಸರ್, ಅವ್ರ ಕಂಪ್ನಿಯರ ಹಿಂಗಾರಿ ಮುಂಗಾರಿ ಕೂಡ ಕೊಡ್ತಾರೆ ಸರ್. ಸರಿ, ಅದು ಕಡ್ಡಾಯನಾ? ಹಾಂ, ಕಡ್ಡಾಯ ಸರ್. ಅವ್ರು ವಾಲ್ಯನಾಗ ಬರಲ್ರಿ, ಅವರು ಮಾಡಬೇಕ್ರಿ. ಬೇಡ, ನಮ್ಮ ಹಿಂಗಾರ ಅಷ್ಟೇ ಮಾಡ್ತೀವಿ ಅಂದ್ರೆ ಕೊಡಲ್ಲ. ಕೊಡಲ್ರಿ ಅವ್ರು, ಮತ್ತೆ ಹಂಗಾಗಿ ಅವ್ರು ಮಾಡಬೇಕ್ರಿ. ಅವನು ನೀವು ಕೈ ಸುಟ್ಕೊಂತೀರಲ್ಲ ಮುಂಗಾರಲ್ಲಿ. ಹಂಗೆ ಸರ್, ಅದು ನಾವು ಲಾಸ್ ಆದ್ರೆ ಏನು ಮಾಡಬೇಕಪ್ಪ, ಮತ್ತೆ ನಮ್ಗೆ ಬೀಜ ಬೇಕು ಈಗ. ಹ್ಞೂ, ಎಸ 10 ಕೆಜಿ ಮಾಡ್ರಿ ಅಂತ ಬರ್ತಾರೆ. ಯಾವ ಕಂಪ್ನಿ ಅವ್ರು ಯಜಮಾನ್ರಿ, ಎಲ್ಲಿ ಅವರು? ಅವರು ಅವರು ರಾಣಿಮನೂರು ಸರ್, ಶತಾಬ್ದಿ ಕಂಪ್ನಿ ಅಂತೇಳಿ ನಾವು ಮಾಡೋದ್ರೆ. ಇನ್ನೂ ಅದಾವ್ರಿ ಅನೇಕ ಕಂಪ್ನಿ ಅದಾವ್ರ ಊರಾಗಲ್ಲಿ, ನಾವು ಮಾಡೋದು ಶತಾಬ್ದಿ ಕಂಪ್ನಿ ಅಂತ. ಶತಾಬ್ದಿ ಕಂಪ್ನಿ ಅವ್ರ ಗೊಬ್ಬರಕ್ಕೆ ಈಗ ನೀವು ಏನು ಬೀಜೋತ್ಪಾದನೆ ಮಾಡ್ತಿರ್ತೀರಲ್ಲ, ಅದಕ್ಕೆ ಬೇಕಾಗುವಂಥ ಗೊಬ್ಬರಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಎಲ್ಲ ಅವರೇ ಕೊಡ್ತಾರೆ ಹೇಗೆ? ಇಲ್ಲರಿ, ನಾವು ಮಾಡೋ ಕಂಪ್ನಿ ಕೊಡಂಗ ಸರ್. ಕೊಡಲ್ಲ, ಕೊಡಂಗಲ್ಲ ಸರ್. ನೀವು ಇದನ್ನೆಲ್ಲ ನಿರ್ವಹಿಸ್ಕೋಬೇಕು. ನಾವು ಕೈಲೇ ಮಾಡ್ಬೇಕ್ರಿ ಎಲ್ಲ, ಏನು ಗೊಬ್ಬರ ಇರ್ಬೋದು, ಎಣ್ಣೆ ಇರ್ಬೋದು, ಲೇಬರ್ ಕತ್ತಿರ್ಬೋದು, ಎಲ್ಲ ನಾವು ಮಾಡ್ಬೇಕು ಕೈಲೇ. ಮುದ್ಕಪ್ಪರ್, ಈಗ ಇಷ್ಟು ನಿಮ್ಮ ಕೃಷಿ ಈಗ ನಡೀತಾ ಇರೋದು, ಒಂದು ಬೀಜೋತ್ಪಾದನೆ ಮಾಡ್ತಾಯಿದ್ರಿ, ತರಕಾರಿ ಬೆಳೆಗಳನ್ನು ಮಾಡ್ತಾಯಿದ್ರಿ, ನಿಮಗೆ ಮನೆಗೆ ಊಟಕ್ಕೆ ಬೇಕಾಗುವಂತಹ ಆಹಾರ ಧಾನ್ಯಗಳನ್ನು ಏನೇನು ಬೆಳ್ಕೊಳ್ತೀರಿ? ಭತ್ತ ಬೆಳ್ಕೊಂಡು ಸರ್, ಭತ್ತ ಐತ್ರ ಸ್ವಲ್ಪ ನೀರಲ್ಲಿ ಮಳೆ ಹೊಡೆದ್ರೆ ನೀರಲ್ಲಿ ನಿಂದಿರ್ತಾರೆ, ಊಟ ಬರ್ತಂತ ನಾವು ಅದು ನೀರು ನಿಂತ್ಕೊಂಡು ಬಿಡ್ತಾರೆ. ಆ ಜಾಗದಾಗ ಒಂದು ಸ್ವಲ್ಪ ಭತ್ತ ಚಿಂತಾರೆ ಮನೆ ಉಣ್ಣಾಕ್ರೆ. ಅದರಿಂದ ಸ್ವಲ್ಪ ಜೋಳ ಸ್ವಲ್ಪ ತಿಂತಾರೆ, ಭಾಳ ಇಲ್ಲರಿ. ಜೋಳ ಮತ್ತು ಭತ್ತ ರೀ, ನೆಲ್ಲು ಇಷ್ಟು ಬೆಳಿತೀರಿ, ಇಷ್ಟ ಬೆಳ್ಕೊಂಡು ಮನೆಗೆ ರೀ. ಈಗ ಹಿಂದೆ ಎಲ್ಲ ನಿಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಮಿಶ್ರ ಬೇಸಾಯ ಅಂತೇಳಿ ಮಾಡ್ತಾ ಇದ್ರು. ಹ್ಞೂ ಸರ್. ಬೇರೆ ಬೇರೆ ಬೆಳೆಗಳನ್ನು ಅಕಡಿ ಸಾಲಲ್ಲಿ ಹಾಕೋದು ಆ ಥರದ್ದು, ನೀವು ಈಗಲೂ ಆ ಪದ್ಧತಿ ಇದೆಯಾ?

ಸಜ್ಜೆಯ ಕಾಳುಗಳು ಕಪ್ಪನೆ ಮೂ